ಕೃಷಿಕರಿಗೆ ಹೆಚ್ಚುವರಿ ಸಬ್ಸಿಡಿಯನ್ನು ಸಹ ನೀಡುತ್ತಿದೆ. ಇದನ್ನು ಅಳವಡಿಸಲು ಒಬ್ಬ ಫಲಾನುಭವಿಗೆ ಅತಿ ಹೆಚ್ಚು ಅಂದರೆ 5 ಹೆಕ್ಟೇರ್ ಪ್ರದೇಶದಲ್ಲಿ ಸೂಕ್ಷ್ಮ ನೀರಾವರಿಗೆ ಸಹಾಯವೂ ಲಭ್ಯವಿದೆ. 2015-16 ಸಾಲಿನಿಂದ ಇಲ್ಲಿಯವರೆಗೆ ಪ್ರತಿ ಹನಿ ನೀರಿಗೆ ಅಧಿಕ ಇಳುವರಿ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯಲ್ಲಿ ಸೂಕ್ಷ್ಮ ನೀರಾವರಿಯು ಸುಮಾರು 78 ಲಕ್ಷ ಹೆಕ್ಟೇರ್ ಕ್ಷೇತ್ರವನ್ನು ಆವರಿಸಿದೆ. ಇದು ಪಿಡಿಎಂಸಿ ಯೋಜನೆಯಿಂದ ಕಳೆದ 8 ವರ್ಷಗಳಿಂದ ಆರಿಸಿದ ಕ್ಷೇತ್ರದಲ್ಲಿ ಹೆಚ್ಚು ಕಡಿಮೆ 81% ಇಳುವರಿ ಅಧಿಕವಾಗಿದೆ. ಇಷ್ಟೇ ಅಲ್ಲದೆ ಸೂಕ್ಷ್ಮ ನೀರಾವರಿಯ ವ್ಯಾಪ್ತಿಯನ್ನು ವಿಸ್ತರಿಸಲು ಮತ್ತು ರಾಜ್ಯಗಳಿಗೆ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಹಾಗೂ ಸೂಕ್ಷ್ಮ ನೀರಾವರಿ ವ್ಯವಸ್ಥೆಯನ್ನು ಸ್ಥಾಪಿಸಿ ರೈತರಿಗೆ ಸಹಾಯ ಮಾಡಲು 2017-18 ಸಾಲಿನ ಕೇಂದ್ರ ಮುಂಗಡ ಪತ್ರದಲ್ಲಿ ನಬಾರ್ಡ್ನ ಸಹಯೋಗದೊಂದಿಗೆ 5,000 ಕೋಟಿ ಅನುದಾನವನ್ನು ಸೂಕ್ಷ್ಮ ನೀರಾವರಿ ನಿಧಿ ಅಂದರೆ ಎಂಐಎಫ್ ಅನ್ನು ರಚಿಸಲಾಯಿತು. ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆಯ ಲಾಭವನ್ನು ಪಡೆಯಬೇಕಿದ್ದಲ್ಲಿ ತಮ್ಮ ಸಮೀಪದ ಕೃಷಿ ಮತ್ತು ತೋಟಗಾರಿಕಾ ಅಭಿವೃದ್ಧಿ ಕಚೇರಿಯನ್ನು ಸಂಪರ್ಕಿಸಿ. ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಮಾರ್ಗದರ್ಶನದಲ್ಲಿ ದೇಶದ ರೈತರು ಈಗ ಸ್ವಾವಲಂಬಿಗಳಾಗುವ ಮೂಲಕ ಸಮೃದ್ಧಿಯತ್ತ ಸಾಗುತ್ತಿದ್ದಾರೆ. ದೇಶ ಈಗ ಸಂಕಲ್ಪದಿಂದ ಸಿದ್ಧಿಯತ್ತ ಮುನ್ನುಗ್ಗುತ್ತಿದೆ. ಆತ್ಮೀಯ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮಾರ್ಪೇಟೆ ತಾಲೂಕು ಕೂಡ್ಲೂರಿನ ರವಿಕುಮಾರ್ ಅವರನ್ನು ಮಾತನಾಡಿಸಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೊಳ್ಳೋಣ. ನಮಸ್ಕಾರ ರವಿಕುಮಾರ್. ನಮಸ್ಕಾರ ಸರ್. ತಾವು 8 ವರ್ಷದಿಂದ ಕೃಷಿಯಲ್ಲಿ ತೊಡಗಿದ್ದಾರೆ ರವಿಕುಮಾರ್? ನಾವು 17 ವಯಸ್ಸಿಗೆ ನಾನು ಕೃಷಿಗಿಳಿದಿದ್ದು ಸರ್. ವಿದ್ಯಾಭ್ಯಾಸ ಎಲ್ಲಿವರೆಗೂ ಮಾಡಿದ್ದೀರಿ? ವಿದ್ಯಾಭ್ಯಾಸ 8ನೇ ಕ್ಲಾಸ್ ಓದಿದ್ನಿ. ವಿದ್ಯಾಭ್ಯಾಸ ನನಗೆ ಅಷ್ಟು ತಲೆಗೆ ಹತ್ತಲಿಲ್ಲ, ಹಂಗಾಗಿ ನಾನು ಊರಲ್ಲೇ ಜಮೀನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ನಿ. ನಿಮ್ಮ ತಂದೆ ತಾಯಿ ಅವರು ವ್ಯವಸಾಯ ಮಾಡ್ತಾರೆ? ನಮ್ಮ ಪೂರ್ವದ್ರಿಂದಲೂ ವ್ಯವಸಾಯದಲ್ಲೇ ಇದಿರೋದು. ಮುಖ್ಯವಾಗಿ ಯಾವ್ಯಾವ ಬೆಳೆ ಬೆಳಿತೀರ ರವಿ ಸರ್? ನಮ್ಮಲ್ಲಿ ಅತಿ ಹೆಚ್ಚು ನಾನು ಬೆಳಿತಿರೋದು ಭತ್ತ. ಒಂದು 1/2 ಎಕರೆ 3/4 ಎಕರೆಯಲ್ಲಿ ಕಾಫಿ ಬೆಳಿತೇನೆ ಸರ್. ಭತ್ತ ಅಂದ್ರೆ ಮಳೆ ಆಶ್ರಯದಲ್ಲಿ? ಮಳೆ ಆಶ್ರಯದಲ್ಲಿ ಸರ್. ಅದಕ್ಕೆ ನೀರಾವರಿ ಆಶ್ರಯ? ನೀರಾವರಿ ಏನು ಅಲ್ಲಿ ಬೋರು ಇಂಥದ್ದೇನಿಲ್ಲ. ಏನಿಲ್ಲ ಸರ್. ಮಳೆ ಸಾಕಷ್ಟು ಆಗುತ್ತೆ? ಆಗುತ್ತೆ ಸರ್. ಮಳೆಗೇನೆ ಬರುತ್ತೆ? ಮಳೆಗೆ ಆಗುತ್ತೆ. ಒಂದೊಂದು ಟೈಮು ಮಳೆ ಕಡಿಮೆ ಆದಾಗ ಬೆಳೆ ಸ್ವಲ್ಪ ಡಲ್ ಆಯ್ತಿತ್ತೆ. ಕಡಿಮೆ ಆಗುತ್ತೆ. ಅಂದ್ರೆ ಯಾವ ತಳಿ ಬಳಸ್ಕೊಳ್ತಾರೆ ಭತ್ತದಲ್ಲಿ? ನಾವು ಫಸ್ಟ್ ಎಲ್ಲ ತಿಳಿದ ಮಟ್ಟಿಗೆ BR ಭತ್ತ ಅಂತ ಹಾಕಿವ ಸರ್. ಅದು ಕ್ರಮೇಣ ಮಾರ್ಕೆಟ್ ಎಲ್ಲ ಡಲ್ ಆಯ್ತಾ ಬಂತು. ಇವಾಗ ಏನ್ ಮಾಡ್ತೀವಿ, ಈಗ ಚಿಪ್ಕಿನ ಭತ್ತ ಅಂತ ಹಾಕ್ತಾ ಇದ್ವಿ. ಏನು ಚಿಪ್ಕಿನ ಭತ್ತ ಅಂದ್ರೆ? ಚಿಪ್ಕ ಅಂತ ಅಂದ್ರೆ ಅದು ಎಲ್ಲ ಪುರಿಗೆ ಹೋಗುತ್ತೆ. ಮಂಡಕ್ಕಿ? ಮಂಡಕ್ಕಿ ಅಂತಾರಲ್ಲ, ಅದಕ್ಕೆ ಹೋಗುತ್ತೆ ಸರ್. ಅದಕ್ಕೆ ಬೇಡಿಕೆ ಇದೆ? ಬೇಡಿಕೆ ಅದು ಮಿನಿಮಮ್ ಮಾರ್ಕೆಟ್ 2,500-3,000 ಇರುತ್ತೆ ಅದು ಕ್ವಿಂಟಾಲ್ಗೆ. ಕ್ವಿಂಟಾಲ್ಗೆ ಈ ತರ ಭತ್ತಗಳೆಲ್ಲ 1,200-1,150 ಸೀಸನ್ ಅಲ್ಲೇ ಆ ತರ ಇರುತ್ತೆ, ಕುಯ್ದು ಬಡಿಯ ಟೈಮಲ್ಲಿ. ಯಾವ ಮಾರ್ಕೆಟ್ ಹಾಕ್ತೀರಾ ಭತ್ತನ? ಮಾರ್ಕೆಟ್ ಏನಿಲ್ಲ ಸರ್, ಅಲ್ಲೇ ಗ್ರಾಹಕರು ಬಂದು ತಂದು ಅಲ್ಲೇ ಜಮೀನಿಗೆ ಬಂದು ಮನೆ ಹತ್ರನೇ ತಗೊಂಡು? ಹೌದು ಸರ್. ದುಡ್ಡೆಲ್ಲ ಕೊಡ್ತಾರೆ? ಕರೆಕ್ಟಾಗಿ ಕೊಡ್ತಾರೆ ಸರ್. ಏನ್ ತಪ್ಪು ಅಂದ್ರೆ, ಅಂತ ಜನನೇ ನಾವು ಮಾರ್ಕೆಟ್ ಅಲ್ಲಿ ಯಾರ್ದು ಚೆನ್ನಾಗಿ ನಡೀತಾ ಇದೆ, ಯಾರು ಒಳ್ಳೆ ವ್ಯಕ್ತಿ ಅದನ್ನ ಗುರುತಿಸಿ ನಾವು ಕೊಡೋದು ಸರ್. 6 ತಿಂಗಳು ಬೆಳೆದು ಇನ್ನೊಬ್ರು ಕಳ್ಳಿ ಕೊಡಕ್ ಆಗಲ್ಲ. ಹಂಗಾಗಿ ಈಗ ಭತ್ತದ ಬೆಳೆಗೆ ಜಮೀನು ಯಾವ ರೀತಿ ತಯಾರು ಮಾಡ್ಕೊಂತೀರಾ ಮೊದಲು ಸರ್? ಫಸ್ಟ್ ಒಂದು ನಿರ್ದಿಷ್ಟವಾದ ಪ್ರಮಾಣದಲ್ಲಿ ಉಳುಮೆ ಮಾಡ್ತೀವಿ. ಒಂದೇ ಹದದಲ್ಲಿ ಇದ್ದಾಗ ಭೂಮಿ ಉಳುಮೆ ಮಾಡ್ತೀವಿ. ಅಂದ್ರೆ ಟ್ರ್ಯಾಕ್ಟರ್ ಉಳುಮೆನ ಫಸ್ಟ್ ಎತ್ತಲ್ಲಿ ಉಳ್ತಿದ್ದು. ಕ್ರಮೇಣ ಕಾಲವಾಗಿ ಇತ್ತೀಚೆಗೆಲ್ಲ ಎತ್ತುಗಳು ಸಾಕಾಗಿ ಆಯ್ತಲ್ಲ, ಹಂಗಾಗಿ ಟ್ರ್ಯಾಕ್ಟರ್ ಅಲ್ಲಿ ಉಳಿಸ್ತೀವಿ. ಅದೊಂದು 2 ಸರಿ ಉಳುಮೆ ಮಾಡ್ಕೊಳ್ತೀರಾ ಸರ್? ಸ್ಟಾರ್ಟಿಂಗು ಒಂದು ಉಳುಮೆ ಮಾಡ್ತೀವಿ, ಹಾಗೆ ಹಾಕ್ತೀವಿ. ಈ ತಿಂಗಳಲ್ಲಿ ಹಾಗೆ ಸ್ಟಾರ್ಟ್ ಮಾಡ್ತಾರೆ. ನಂತರ 20-25 ದಿವಸಕ್ಕೆ ಸೊಸಿ ಬರುತ್ತೆ. ಅದನ್ನ ಸುತ್ತ ತೇವರೆಲ್ಲ ಕಡಿದು ನೀರು ಹೊರಗಡೆ ಹೋಗ್ಬಾರ್ದು, ಗೊಬ್ಬರ ನೀರೇನು ಹೋಗ್ಬಾರ್ದು ಅಂತ ಅಂದು ಅದನ್ನ ಹಳ ಗಿಳ ಎಲ್ಲ ಕರಗ್ಲಿ ಅಂತ ಅಂದು ಬೊದೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಬೊದೆಗಳೆಲ್ಲ ಎಲ್ಲೆಲ್ಲಿ ಹೋಗಿರುತ್ತೆ ಅದೆಲ್ಲ ಹಾಕಿ ಎಲ್ಲೂ ನೀರು ಹೊರಗಡೆ ಹೋಗ್ಬಾರ್ದು, ನಾವು ಹಾಕಿರ್ತಕ್ಕಂತ ಗೊಬ್ಬರಗಳು ಎಲ್ಲೂ ವೇಸ್ಟ್ ಆಗ್ಬಾರ್ದು ಅನ್ನೋ ರೀತಿಲಿ ಒಂದು ಹದಕ್ಕೆ ಉಳುಮೆ ಮಾಡ್ತೀವಿ. ಆಗ 2ನೇ ಉಳುಮೆ ಅದು, ಅದಕ್ಕೆ ನಾವು ಕರಗು ಅಂತ ಹೇಳ್ತೀವಿ ಸರ್, ಕರಗಾಕೋದು ಅಂತ. ನಂತರ 1-8 ದಿವಸ ಕರಗ್ತಿತ್ತೆ ಸರ್. 8 ದಿವಸ ಕರಗ ಆದ್ಮೇಲೆ 20-25 ದಿವಸ ಏನ್ ಸಸಿ ಆಗಿರ್ತೈತೆ ಅದನ್ನ ನಾಟಿ ಮಾಡ್ತೀವಿ. ಅಂದ್ರೆ ಈ ಜಮೀನಿಗೆ ನೀವು ಏನ್ ಕರಗ ಬಿಡ್ತಿರಲ್ಲ? ಹೌದು ಸರ್. ಅವಾಗ ಗೊಬ್ಬರ ಎಲ್ಲ ಹಾಕ್ತೀರಾ? ಫಸ್ಟೇ ದನಿ ಕೊಟ್ಟಿಗೆ ಗೊಬ್ಬರನ್ನ ಹಾಕಿರ್ತೀವಿ, ಹಾಕಿ ಸೀಳ್ ಹೊಡ್ಸಿರ್ತೀವಿ. ಮೊದಲನೇ ಉಕ್ಕೆನ ಹೊಡಿಸ್ತೀವಿ, ಅದಾದ ಮೇಲೆ ಇನ್ನ ಹಳೆ ಎಲ್ಲ ಬಂದ್ಬಿಡುತ್ತೆ, ಗೊಬ್ಬರದಲ್ಲಿ ಇರ್ತಕ್ಕಂತ ಕಳೆಗಳೆಲ್ಲ ಹುಡ್ತವೆ, ಅದನ್ನ ಇದ್ ಮಾಡಕ್ಕೆ ನಾವು ಕರಗ ಹೊಡಿಲೇಬೇಕು. ಬದೆ ಎಲ್ಲ ಕ್ಲೀನ್ ಮಾಡಿ ಅದನ್ನು ಒಳಗೆ ತುಂಬಿ ಮತ್ತೆ ಉಳುಮೆ ಮಾಡ್ತೀವಿ. ಉಳುಮೆ ಮಾಡಿ ನೀರ್ ಕಟ್ಟಿ 8 ದಿವಸ ನಿಲ್ಲಿಸ್ತೀವಿ ಸರ್ ಗದ್ದೆಯಲ್ಲಿ. ಕೆಲವು ಕಡೆ ಕೆಲವೊಂದು ಎಲೆಗಳು ರಂಬೆಗಳು ಇಂತವೆಲ್ಲ ಹಾಕಿ ತುಳಿತಾರೆ. ಹೌದು ಸರ್, ಹಸಿ ಗೊಬ್ಬರ ಅಂತ ಮಾಡ್ತೀರಾ ನೀವು? ಹೌದು ಮಾಡ್ತೀವಿ, ಹಸಿರೆ ಗೊಬ್ಬರ. ಹೌದು, ಈ ಹೊಂಗೆ ಇಂತದೆಲ್ಲಾನ ಆದ್ರೆ ನಮ್ಮ ಸುತ್ತಮುತ್ತ ಹೊಂಗೆ ಕಡಿಮೆ ಹೆಚ್ಚು ಮಳೆ ಬರೋದು, ಹಾಗಾಗಿ ಏನ್ ಮಾಡ್ತೀವಿ ನಾವು ಕೊಟ್ಟಿಗೆ ಗೊಬ್ಬರನೇ ಜಾಸ್ತಿ ಯೂಸ್ ಮಾಡ್ತೀವಿ. ಹಸುಗಳಿದಾವ? ಹಸುಗಳಿದಾವೆ ಸರ್. ಅವೇನು ನಮ್ಮ ಲೋಕಲ್ ತಳಿ? ಲೋಕಲ್ ಕ್ರಾಸ್ ಬ್ರೀಡ್. ಲೋಕಲ್ ತಳಿ, ಕ್ರಾಸ್ ಸಾಕಿದ್ದೆ ಅದ್ ಮೇಂಟೈನ್ ಮಾಡಕ್ ಆಗ್ಲಿಲ್ಲ, ಹಂಗಾಗಿ ಈಗ ನಾಟಿ ಇದೆ. ಸಗಣಿ ಗಂಜು ಎಲ್ಲ ಸಾಕಷ್ಟು? ಹೌದು ಸರ್, ಆ ಗೊಬ್ಬರನೇ ಬಳಸ, ಆ ಗೊಬ್ಬರನೇ ಜಾಸ್ತಿ ಬಳಸ. ಅಂದ್ರೆ 25 ದಿನ ವಯಸ್ಸಿನ ಸಸಿನ ನಾಟಿ ಮಾಡ್ಕೊಳ್ತೀರಾ? ಅಂದ್ರೆ ಸಾಕಷ್ಟು ಸಂಖ್ಯೆ ಸಸಿಗಳು ಕಾಪಾಡ್ಕೋಬೇಕು ನಾವು. ಹೌದು ಸರ್, ಅದರಿಂದಲೇ ಒಳ್ಳೆ. ಆಮೇಲೆ ನೀರು ಹೆಂಗೆ ಕಟ್ತೀರಾ ಸರ್? ನೀರು ಕನಿಷ್ಠ ಇಲ್ಲ ಅಂದ್ರೆ ನಾಟಿ ಮಾಡಿ ಒಂದು 20 ದಿವಸ 25 ದಿವಸ 1.5 ಇಂಚು ನೀರು ಗದ್ದೆ ಒಳಗೆ ಸರಾಸರಿ 4 ಮೂಲೆಯಲ್ಲಿ ಒಂದೇ ಪ್ರಮಾಣದಲ್ಲಿ ಇದ್ರೆ ಸರ್, ಬೇರೆ ಹುಟ್ಟ ಅಂತದ್ದು ಈಗ ನಾವು ಸೋಸಿ ಬೇರ್ ಕೊಡ್ತಾ ಇರ್ತೈತೆ, ಬೇರೆ ಕಳೆ ಬರಕ್ಕೆ ಅವಕಾಶ ಆಗಲ್ಲ. 1-1.5 ಇಂಚು ಲೆವೆಲ್ ಆಗಿರ್ಬೇಕು ನೀರು, ನಿಲ್ಸೇ ಇರ್ಬೇಕು ಸರ್. 20 ದಿವಸ ನೀರ್ ನಿಲ್ಸಿದ್ರೆ ಸರ್ ಬೇರೆ ಸಸಿಗಳು ಬರಕ್ ಸಾಧ್ಯವಿಲ್ಲ ಅದ್ರೊಳಗಡೆ, ಯಾಕೆ ಪೈರು ಉದ್ದಾಗಿರುತ್ತೆ, ಕಳೆ ಅನ್ನೋದು ಇರೋದಿಲ್ಲ. ಅವಾಗ ನೀರಿನ ಪ್ರಮಾಣ ಕಮ್ಮಿ ಆಯ್ತು, ಬೇರೆ ಗೊಬ್ಬರದಲ್ಲಿ ಆಗ್ಲಿ ಇಲ್ಲ ಅಂದ್ರೆ ತನ್ನಷ್ಟಕ್ಕೆ ಬೆಳೆಯುವಂತ ಸಾಧ್ಯತೆಗಳು ಬರ್ತವೆ, ಕಳೆಗಳು ಬಂದ್ಬಿಡ್ತವೆ. ಹಂಗಾಗಿ ನಾವು 1.5-2 ಇಂಚ್ ನೀರ 20 ದಿವಸದವರೆಗೆ ನಿಲ್ಸಿರ್ತೀವಿ. ನಿಲ್ಸಿದ್ರೆ ಕಳೆಗಳು ಬರಲ್ಲ, ಕಳೆಗಳು ಬರಲ್ಲ. ಮತ್ತೆ ಇವಾಗೆಲ್ಲ ಲೇಬರ್ ಚಾರ್ಜ್ ಜಾಸ್ತಿ, ಲೇಡೀಸ್ ಹಿಡಿದು ಕಳೆ ತಗ್ಸಕ್ಕಾಗಲ್ಲ. ಹಂಗಾಗಿ ನಾವು ದಿನನಿತ್ಯ ಅದೇ ಕೆಲಸ ಮಾಡ್ಲೇಬೇಕು ನಾವು. ಮತ್ತೆ ಗೊಬ್ಬರ ಕೊಡ್ತೀರಾ ನಾಟಿ ಮಾಡುವಾಗ? ಗೊಬ್ಬರ ಕೊಡ್ತೀವಿ ಸರ್, ಸೀಮೆ ಗೊಬ್ಬರ ಅದನ್ನ ಕೊಡ್ತೀವಿ. ಈಗ ಅದ್ರ ಬೆಳೆ ನೋಡ್ಕೊಂಡು ಆಮೇಲೆ ಕೊಟ್ಟಿಗೆ ಗೊಬ್ಬರ ಯಾವ್ದು ಪ್ರಮಾಣ ಜಾಸ್ತಿ ಇರ್ತೈತೆ ಅದನ್ನ ಮಧ್ಯ ಹಂತದಲ್ಲಿ ಕೊಡ್ತೀವಿ. ಅಂದ್ರೆ ಬೇರೆ ಗೊಬ್ಬರ ಕಾಂಪ್ಲೆಕ್ಸ್? ಹೌದು, 1-1.5 ತಿಂಗಳಿಗೆ ಬೇರೆ ಗೊಬ್ಬರ ಕೊಡ್ತೀವಿ. ನಾಟಿ ಮಾಡ್ಬೇಕಾದ್ರೆ ವೀರ್ಯಾಂಶ ಇರೋಂತ ಗೊಬ್ಬರನ ಯೂಸ್ ಮಾಡ್ತೀವಿ. ಹೆಚ್ಚಿಗೆ ಕೊಡ್ತೀರಾ? ಒಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು ಸರ್. ಆಮೇಲೆ ಈ ಕೀಟಗಳು ಇಂಥವೇನಾದ್ರು ಬರ್ತಾವ, ಹುಳುಗಳು ಇವೆಲ್ಲ ಸರ್? ಅದು ನಮ್ಮ ಗದ್ದೆಯಲ್ಲಿ ಬರ್ದೋದ್ರು ಅಕ್ಕಪಕ್ಕದಿಂದ ಬಂದೇ ಬರ್ತಾವ, ಅವು ಅವಕ್ಕೊಂದಪ್ಪ ಸ್ಪ್ರೇ ಮಾಡ್ಲೇಬೇಕು. ಸ್ಪ್ರೇ ಮಾಡ್ಲೇಬೇಕು ಕೀಟನಾಶಕ ಸ್ಪ್ರೇ ಮಾಡ್ಲೇಬೇಕು ಕೆಲವೊಂದು ಭತ್ತಕ್ಕೆ, ಇಲ್ಲ ಕೆಲವೊಂದು ಭತ್ತಕ್ಕೆ ಬರೋದಿಲ್ಲ. ಎಷ್ಟು ದಿನಕ್ಕೆ ಕೊಯ್ಲಿಗೆ ಬರುತ್ತೆ ಇದು ನೀವು ಹಾಕೊಳ್ಳೋ ಸರ್? ನಾವು ಹಾಕೋದು 110 ದಿವಸ 112 ದಿವಸಕ್ಕೆ ನಾವು ಕಟಾವಿಗೆ ತಂದ್ಬಿಡ್ತೀವಿ. ಮೊದ್ಲೇ ಒಂದು 25 ದಿನ ಸಸಿ ಮಡಿಯಲ್ಲಿ ಆಗಿರುತ್ತೆ. ಹೌದು ಸರ್, ಅಂದ್ರೆ ಇಲ್ಲಿ 110 ದಿನ 10 ದಿನ 135 ದಿನ ತಗೊಳ್ಳಿ, 135 ದಿವಸ ಬೇಕಾಗುತ್ತೆ. ಇನ್ನ ಹೈಬ್ರಿಡ್ ತಳಿ ಸೀಡ್ಸ್ ತಳಿ ಬತ್ತೈತಲ್ಲ ಸರ್, ಅದು 95-90 ದಿವಸ ಕಟಾವ್ ಆಗ್ಲೇಬೇಕು ಅದು ಸಸಿ ಮಡಿ ಆದ್ಮೇಲೆ. ಹೌದು, ಇನ್ನೂ ಬೇಗ ಬರುತ್ತೆ. ಹೌದು, ಈ ನೀರು ನಿಲ್ಸೇ ಇರ್ತೀರಾ ಸತತವಾಗಿ? ಸತತವಾಗಿ ಇರ್ಲೇಬೇಕು ಸರ್, ಭತ್ತದ ಬೆಳೆಗೆ ಸತತವಾಗಿ ಇರ್ಲೇಬೇಕು. ಕೊಯ್ಲು ಮಾಡೋದಕ್ಕಿಂತ ಮುಂಚೆ ತೆಗಿತೀರಾ ನೀರು? ಕೊಯ್ಲು ಮಾಡೋದು ಒಂದು 20 ದಿವಸ ನಮ್ಮ ಗದ್ದೆ ಬಂದೈತೆ ಅನ್ನೋದು ಒಂದು ಗೊತ್ತಾಗೋಬಿಡುತ್ತೆ, ಅವಾಗ ನೀರು ಸಂಪೂರ್ಣ ತೆಗ್ದಾಕ್ಬಿಡ್ತೀವಿ. ಅಂದ್ರೆ ಹಸಿರು ಕಾಳೆಲ್ಲ ಕಂದು ಕಾಳಿಗೆ ತಿರುಗಿ, ಕಂದು ಕಾಳಿಗೆ ತಿರುಗಿರುತ್ತೆ, ತುದಿ ಸಸಿ ಎಲ್ಲ ಕಂದು ಬಣ್ಣಕ್ಕೆ ಬಂದಿರುತ್ತೆ. ಅಂತ ಸಂದರ್ಭದಲ್ಲಿ ನೀವು ನೀರೆಲ್ಲ ತೆಗೆದು ಕೊಯ್ಲು ಮಾಡೋದಕ್ಕೆ ತಯಾರು ಮಾಡ್ಕೋಬೇಕು. ಒಂದ್ 20 ದಿನಕ್ಕೆ ಗದ್ದೆ ಎಲ್ಲ ಆರಿರುತ್ತೆ ಸರ್. ಇನ್ನೂ ನಾವು ತಡ ಮಾಡಿದ್ರೆ ನೆಲ್ಲು ಎಲ್ಲ ಬಿದ್ದೋಗ್ಬಿಡುತ್ತೆ. ಹೌದು, ಬೀಳುತ್ತೆ, ಮತ್ತೆ ಅದನ್ನ ತೆಗಿಯಕ್ಕೂ ಹಿಂಸೆ ಆಗುತ್ತೆ, ಅಲ್ಲಿ ಒಂದೊಂದು ಗೊನೆ ಬೀಳೋದು ಮಲಗಿಬಿಡುತ್ತೆ. ಹೌದು ಸರ್, ಅದರಿಂದ ಸ್ವಲ್ಪ ಮುಂಚಿತವಾಗಿನೇ ನೀರ ತೆಗಿಬೇಕಾಗುತ್ತೆ, ಕೊಯ್ಲು ಮಾಡ್ಕೊಂಡು ತೆಗಿಬೇಕಾಗತ್ತೆ. ಕೊಯ್ಲು ಮಾಡೋದಕ್ಕೂ ಎಲ್ಲ ಕೆಲಸಗಾರನೇ ಬಳಸ್ಕೊಳ್ತೀರಾ ಸರ್? ಈಗ ನಾವು ಮುಯ್ಯಾಳು ಹೋಯ್ತೀವಿ, ಸಾಧ್ಯ ಆಗ್ಲಿಲ್ಲ, ಇವತ್ ಮಳೆ ಜಾಸ್ತಿ ಬಂತು, ನಾಳೆಗೆ ಜಾಸ್ತಿ ಜನ ಬೇಕು ಅಂದಾಗ ಮುಂಚಾಗ್ಲೇ ಹೇಳ್ಕೋಬೇಕಾಯ್ತೆ. ಈಗ ಒಂದೊಂದು ಟೈಮು ಮಳೆ ಟೈಮು ಹೆಂಗೆ ಏನು ಅಂತ ನಾವು ತಿಳಿಯಕಾಗಲ್ಲ. ಗದ್ದೆ ಬಂದಿರುತ್ತೆ, ನಾಳೆ ಮಳೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಒಂದು ಮೂಮೆಂಟು ಗೊತ್ತಾಗೋಗ್ಬಿಡುತ್ತೆ ರೈತರಿಗೆ. ಕಣ ಮಾಡ್ಕೊಂಡಿರ್ತೀರಿ? ಕಣ ಎಲ್ಲ ಸಿದ್ಧಿರುತ್ತೆ. ಕುಪ್ಪೆ ಹಾಕೊಳ್ತೀರಾ? ಫಸ್ಟ್ ಎಲ್ಲ ಬಡೀವು, ಈಗ ಒಂದ್ 2-3 ವರ್ಷದಿಂದ ಮಿಷಿನ್ ಕೊಡ್ತಾ ಇದ್ವಿ. ಮಿಷಿನ್ಗಳು ಬಂದಿದಾವೆ? ಹೌದು, ಇದಾವ. ನಿಮ್ಮೂರಲ್ಲಿ ಅಥವಾ ಹೊರಗಡೆಯಿಂದ? ಹಾಸನ ಡಿಸ್ಟಿಕ್ ಇಂದ. ಅಲ್ಲಿ ಇಲ್ಲಿ ನಮ್ ಕೊಡಗಲ್ಲೂ ಕೆಲವು ಕಡೆ ಒಂದ್ ಇದಾವೆ, ನಮ್ ಗ್ರಾಮದಲ್ಲಿ ಇಲ್ಲ. ಕೊಯ್ಲು ಮಾಡೋ ಮಿಷಿನ್ ಬಂದಿಲ್ಲ? ಆದ್ರೆ ಟಿಲ್ಲರ್ ಕೊಯ್ಲು ಮಿಷಿನ್ ಇದಾವೆ, ನಮ್ಗೆ ಜಮೀನಿಗೆ ಏನು ತಂದಿಲ್ಲ. ನಿಮ್ದಲ್ಲಿ ಏನಾದ್ರು ಹೊಕ್ಕ ಮಿಷಿನ್ಗಳು ಬಂದಿದಾವೆ? ಹೌದು, ಕಾಳನ್ನ ಬೇರ್ಪಡಿಸ್ತವೆ ಚೆನ್ನಾಗಿ. ಹೌದು, ಗಾಳಿ ಇಲ್ದಿದ್ರು ತೂರ್ಕೋಬಹುದು? ತೂರ್ಬಹುದು. ಅಂದ್ರೆ ಫ್ಯಾನ್ ನಲ್ಲೇ ಗಾಳಿ ಬರುತ್ತಾ? ಹೌದು, ಅದರಲ್ಲೇ ಇರುತ್ತೆ ಸರ್ ಎಲ್ಲ. ಅಂದ್ರೆ ಈಗ ಬರೀ ಹುಲ್ ಕೊಟ್ರೆ ಸಾಕು, ತೆನೆನ ಕೊಟ್ರೆ ಅದೇ ಬೇರೆ ಬೇರೆ ಮಾಡಿ ಕೊಡುತ್ತೆ. ಆಮೇಲೆ ಒಣಗಿಸ್ಬೇಕು ಚೆನ್ನಾಗಿ ಸರ್ ಮನೆಯಲ್ಲಿ ಅತಿ ಹೆಚ್ಚು 6 ತಿಂಗಳ ಗಂಟ ವರ್ಷಕ್ಕೆ ಗಟ್ಟೆ ಇಟ್ಟಬೇಕು ಅಂದ್ರೆ ಒಣಗಿಸೇ ಹಾಕ್ಬೇಕು. ಒಣಗಿಸ್ಬೇಕಾಗುತ್ತೆ ನಾವು ಕಣಜ ಅಂತೀವಲ್ಲ, ಕಣಜಕ್ಕೆ ಹಾಕ್ಬೇಕು ಅಂದ್ರೆ ಒಣಗಿಸೇ ಹಾಕ್ಬೇಕು ಎಳೆ ಬಿಸಿಲಲ್ಲಿ. ಹೌದು. ಆ ಸಂದರ್ಭದಲ್ಲಿ ಮಳೆ ಬಿಡು ಕೊಡುತ್ತೆ ಒಣಗಿಸಕ್ಕೆ? ಕೆಲವೊಂದು ಟೈಮಲ್ಲಿ ಹಿಂಸೆ ಕೊಡುತ್ತೆ, ಅದು ಆ ಸಂದರ್ಭ ನೋಡ್ಕೊಂಡು ನಾವು ಒಣಗಿಸೋದೋ ಮಾಡೋದೋ ಇಲ್ಲ ಅಂದ್ರೆ ಹಂಗೆ ಕೊಡೋದೋ ಅನ್ನೋದು ನಿರ್ಧಾರ ತಗೋಬೇಕು. ಹಸಿದು ತಗೊಳ್ತಾರ? ತಗೊಳ್ತಾರೆ ಸರ್, ಆದ್ರೆ ಕಡಿಮೆ ರೇಟು, ₹300 ಕಡಿಮೆ ಇಲ್ಲ ₹500 ಕಡಿಮೆ ಆಗ್ಬೋದು. ಅವತ್ತಿನ ಮಾರ್ಕೆಟ್ ಏನಿರುತ್ತೆ ಅದಕ್ಕೆ ಅನುಗುಣವಾಗಿ ಇದು ಮಾಡ್ತಾರೆ ಸರ್. ಮನೆಗೆ ಬಳಸ್ಕೊಳ್ಳೋದಕ್ಕೆ ಕನಿಷ್ಠ ನೆರಳಲ್ಲೇ ಒಣಗಿಸಿ ಕಣ್ಣಿಗೆ ತುಂಬಿರ್ತೀವಿ. ಎಷ್ಟು ಇಟ್ಕೊಳ್ತೀರಾ ಮನೆ ಬಳಕೆಗೆ? ಸರ್ ನಾವು ನಮ್ಮನೆಯಲ್ಲೇ ಒಂದು 6-7 ಜನ ಇದ್ವಿ, ಕನಿಷ್ಠ ಇಲ್ಲ ಅಂದ್ರೆ ಒಂದು 13-14 ಕ್ವಿಂಟಲ್ ಭತ್ತ ಬೇಕು ವರ್ಷಕ್ಕೆ. ಅದು ಊಟಕ್ಕೂ ಚೆನ್ನಾಗಿರುತ್ತೆ? ಚೆನ್ನಾಗಿರುತ್ತೆ. ಸ್ವಂತ ಮನೆಯಲ್ಲಿ ಯಾವ್ದು ಕ್ರಿಮಿ ಕೀಟಗಳು ಜಾಸ್ತಿ ಉಪಯೋಗಿಸ್ತಲೆ, ಯಾವುದೇ ಒಂದು ಪೌಡರ್ ಅಕ್ಕಿಗೆ ಹಾಕ್ತಲೆ, ನಾವು ಯಾವಾಗ ಬೇಕೋ ಅವಾಗ ಫ್ರೆಶ್ ತಿನ್ಬಹುದು. ಅದೊಂದು ಅನುಕೂಲ ಆಗುತ್ತೆ. ಹೌದು. ಆದ್ರೆ ಚೆನ್ನಾಗಿ ಒಣಗಿಸ್ಕೊಂಡು ಒಣಗಿಸ್ಬೇಕು ಸರ್. ನಾವು ಶೇಖರಣೆ ಮಾಡ್ಕೋಬೇಕು. ಅಂದ್ರೆ ಉಗ್ರಾಣ ಇದೆಯಾ ಅಥವಾ ಚೀಲದಲ್ಲಿ ಮಾಡ್ಕೊಳ್ತೀರಾ? ಇಲ್ಲ, ಕೆಲವೊಂದು ಟೈಮಲ್ಲಿ ಇತ್ತೀಚೆಗೆಲ್ಲ ಚೀಲದಲ್ಲಿ, ಫಸ್ಟ್ ಎಲ್ಲ ನಮ್ಮ ಪೂರ್ವ ಕಾಲದಲ್ಲೆಲ್ಲ ಕಣಜ ಅಂತ ಮಾಡೋರು. ಕಣಜ ಉಗ್ರಾಣ ಹಾಗೇವು ಅನ್ನೋರು. ಹೌದು. ಕಣಜಗಳೇ ಚಾಡು ಭಾಷೆಯಲ್ಲಿ ಕಣಜ ಅಂತ ಹೇಳ್ತಾರೆ. ಹೌದೌದು. ಮತ್ತೆ ಅದಕ್ಕೆ ಕೆಲವರೆಲ್ಲ ಈ ಬೇವಿನ ಎಲೆ ಇವನ್ನೆಲ್ಲ ಮಿಶ್ರ ಮಾಡ್ತಾರೆ. ಸರ್ ನಾವು ಅದೆಲ್ಲ ಮಾಡ್ತಾರೆ, ನಮ್ ಕಡೆ ನಾವೇನು ಮಾಡಿಲ್ಲ. ನಾವು ಫುಡ್ ಪಾಯ್ಸನ್ ಏನು ಆಗಂತದ್ದು ಏನು ಬಂದಿಲ್ಲ. ನಾವು ನಿರ್ದಿಷ್ಟವಾದ ಜಾಗದಲ್ಲಿ ಇಟ್ಟಿರ್ತೀವಿ. ಅದನ್ನ ಶೇಖರಣೆ ಮಾಡಿದಾಗ ಈ ಭತ್ತದ ಚಿಟ್ಟೆ ಇಂತವೆಲ್ಲ ಬರ್ತಾವಲ್ಲ, ಬರ್ತಾವ ಸರ್, ಬರ್ತಾವ, ಅವನ್ನ ಸ್ವಲ್ಪ ನೋಡ್ಕೊಳ್ತಾ ಇರ್ಬೇಕು. ಇಲ್ಲ ಸರ್, ಅದು ಕೆಲವೊಂದೊಂದು ಟೈಮಲ್ಲಿ ವಾತಾವರಣದಲ್ಲಿ ವೆದರ್ ಹೀಟ್ ಆದಾಗ ಇಲ್ಲ ಕೋಲ್ಡ್ ಆದಾಗ ಆ ವಾತಾವರಣದಲ್ಲಿ ಕೀಟ ಉತ್ಪತ್ತಿ ಆಯ್ತವೆ ಅನ್ನಿಸ್ತಿತ್ತೆ ನಮ್ ತಿಳಿದ ಮೆಟ್ಟಿಗೆ. ಆ ಟೈಮಲ್ಲಿ ಒಂಚೂರು ಹಳ್ಳಿ ಕಡೆ ಇದ್ ಮಾಡ್ತಾರೆ, ಸೊಪ್ಪು ಅದು ಇದು ತಂದು ಒಂದು ಪೂರ್ವಿಕರು ಹೇಳಿರೋದ ಯಾವ ಸೊಪ್ಪು ಹಾಕಿದ ಕಂಟ್ರೋಲ್ ಆಯ್ತವೆ ಅಂತ ಅಂತದೊಂದು ಇದು ಮಾಡ್ತೀವಿ. ಇಳುವರಿ ಎಷ್ಟು ಬರ್ತಾ ಇದೆ ಭತ್ತದಲ್ಲಿ? ಸರ್ ಚಿಪ್ಕಿನ ಭತ್ತ ಅನ್ನೋದು ಊಟಕ್ಕೆ ಉಪಯೋಗಿಸಲ್ಲ, ಅದೇನಿದ್ರು ಮಂಡಕ್ಕಿ ಮಾಡೋದಕ್ಕೆ ಐತೆ. ಅದು ಕ್ವಿಂಟಲ್ಗೆ ನಮ್ಮ ಕಡೆ ಎಲ್ಲ ಬೀಳೋದು 1.5 ಕ್ವಿಂಟಲ್ ಬೀಳ್ತಿತ್ತು ಒಂದು ಮುಡಿ ಪೈರಿಗೆ. ಆದರೆ ಒಂದು ಎಕರೆಗೆಲ್ಲ ಒಂದು 8-9.5-10 ಮುಡಿ ಕಟ್ತೀವಿ. 10 ಮುಡಿ ಅಂದ್ರೆ 10 ಕ್ವಿಂಟಲ್ ಭತ್ತ ಆಗ್ಬೋದು ಅಷ್ಟೇ. ಅಂದ್ರೆ ಖರ್ಚು ವೆಚ್ಚಕ್ಕೆ ಹೋಲಿಸಿದ್ರೆ ಪರವಾಗಿಲ್ಲ ಅನ್ಸುತ್ತೆ ಸರ್. ಭತ್ತದ ಬೆಳೆಯಲ್ಲಿ ಏನು ಉಳಿಯೋದಿಲ್ಲ ಸರ್. ಈ ವರ್ಷ ಎಲ್ಲ ನೋಡಿದ್ರೆ 700 ರೂಪಾಯಿ ಒಂದು ಗಂಡ್ ಲೇಬರ್ಗಳಿಗೆ. ಹೆಂಗಸ್ ಕರೀತೀನಿ ಅಂದ್ರೆ ಮಿನಿಮಮ್ 500 ಕೊಡ್ಲೇಬೇಕು. ಗದ್ದೆ ಏನು ಮಾರ್ಕೆಟ್ ಹಾಕಿ ನಾನು ಜೀವನ ಮಾಡ್ತೀನಿ ಅನ್ನೋದು ಸುಳ್ಳು. ಕೆಲಸಗಾರರ ಕೊರತೆನೇ ಇದೆ. ಹೌದು. ಮತ್ತೆ ಕೂಲಿನೂ ದುಬಾರಿ. ಹೌದು ಸರ್. ಅಂದ್ರೆ ಮನೆ ಬಳಕೆಗೆ ಬೆಳ್ಕೊಳ್ಳೇಬೇಕು. ಬೆಳ್ಕೊಳ್ಳೇಬೇಕು ವ್ಯವಸಾಯಸ್ಥರು ಅಂದ್ಮೇಲೆ ಕೊಂಡ್ಕೊಳ್ಳೋದಕ್ಕೆ ಸ್ವಲ್ಪ ಮನಸ್ಸಿಗೆ ಕಸಿ ವಿಷಿ ಆಗುತ್ತೆ. ಹೌದು. ವ್ಯವಸಾಯ ಎಲ್ಲಿಂದ ತರ್ತಾರೋ, ನೆಂದಿರೋದ್ ತರ್ತಾರೋ, ಇನ್ನೊಂದ್ ತರ್ತಾರೋ, ಅದ್ ನಮಗೆ ಗೊತ್ತಾಗಲ್ಲ. ನಾವು ಕಣ್ಣಾರೆ ಬೆಳೆದಿರೋದಲ್ವಾ, ನಾವು ತಿನ್ನಕ್ಕೆ ಇನ್ನೂ ಚೆನ್ನಾಗಿರ್ತಿತ್ತೆ. ಕಾಫಿನೂ ಇದೆ ನಿಮ್ದು? ಕಾಫಿ ಸ್ವಲ್ಪ ಇದೆ ಸರ್. ಅದೇನು ರೋಬಸ್ಟನಾ? ಇಲ್ಲ, ಸೆಲೆಕ್ಷನ್ ಇದೆ. ಸೆಲೆಕ್ಷನ್ ಅಂತಾರೆ. ಅದು ಹೇಗೆ ಇವೆಲ್ಲ ಹೋಲಿಸಿದ್ರೆ ಬೇರೆ ತಳಿಗಳು? ಸರ್ ಅದು ಸೈಡ್ ಖರ್ಚಿಗೆ ಅಷ್ಟೇ. ಅದರಲ್ಲೇ ನಾವೇನು ದುಡಿಮೆ ಮಾಡಕ್ಕೆ ದೊಡ್ಡ ಪ್ಲಾಂಟರ್ಸ್ ಏನಲ್ಲ, ಅದರಲ್ಲೂ ಚೆನ್ನಾಗಿ ಇದು ಮಾಡ್ತೇವೆ. ಒಂದು 1.25 ಎಕರೆಯಲ್ಲೆಲ್ಲ ಒಂದು 12-13 ಚೀಲ ಚೆರಿ ಸಿಗ್ತಾ ಇದೆ. ಅದು ಮಾರ್ಚ್ ಏಪ್ರಿಲಲ್ಲೇ ಹೂ ಬಿಡುತ್ತೆ. ಹೌದು. ಈ ವರ್ಷ ಮಳೆ ಕಡಿಮೆ ಆಗಿ ಅದು ಇಲ್ಲ, ಅಷ್ಟು ಹೂ ಬಂದಿಲ್ಲ. ಕಡಿಮೆ ಬಂದಿತ್ತು ಆ ಟೈಮಲ್ಲಿ, ನೀರ್ ಸೆಟ್ ಮಾಡಕ್ ಆಗದಲ್ಲಿ ನಮ್ಗೆಲ್ಲ ನೀರ್ ದೂರ, ಹಂಗಾಗಿ ಮಳೆ ನೀರಿಗೆ ಅದ್ರೆ ಸ್ಪ್ರಿಂಕ್ಲರ್ ಹಾಕ್ಬೇಕಾಗತ್ತ ಅಥವಾ ಸ್ಪ್ರಿಂಕ್ಲರ್ ಹಾಕ್ಬೇಕು? ಬುಡಕ್ಕೆ ನೀರ್ ಕೊಟ್ಟರು ಆಗತ್ತ? ಆಗಲ್ಲ ಸರ್, ಬುಡಕ್ಕೆ ನೀರ್ ಕೊಟ್ಟರೆ ಆಗಲ್ಲ. ಈಗ ಅತಿ ಹೆಚ್ಚು ಅದು ತುಂಬಾ ಖರ್ಚು, ಬುಡಕ್ಕೆಲ್ಲ ನೀರ್ ಕೊಡೋದು ಭಾರಿ ಖರ್ಚು. ಸ್ಪ್ರಿಂಕ್ಲರ್ ಹಾಕಿದ್ರೆ ಒಂದು 40-50 ಅಡಿ ಕವರ್ ಆಗಿರುತ್ತೆ ಅನ್ನೋದು ಒಂದು ಅವರೇಜ್ ಅಲ್ಲಿ ಸ್ಪ್ರಿಂಕ್ಲರ್ನೇ ಮಾಡ್ತಾರೆ ಅತಿ ಹೆಚ್ಚು ಜನ. ಆ ಸಂದರ್ಭದಲ್ಲಿ ಸರಿಯಾಗಿ ಮಳೆ ಬರಲಿಲ್ಲ ಅಂದ್ರೆ ಕಷ್ಟ. ಹೌದು ಸರ್, ಸರಿಯಾಗಿ ಹಿಡಿಯೋದೇ ಇಲ್ಲ. ಹೌದು. ಆದ್ರೆ ಗಿಡಗಳು ಉಳಿಸ್ಕೊಳ್ಳೇಬೇಕು. ಉಳಿಸ್ಲೇಬೇಕು ಸರ್, ಲಾಸ್ಟಿಗೆ ಅದೇ ಉಳಿಯೋದು. ನಮ್ ಜೋಬಲ್ಲಿ ದುಡ್ಡು ಇಟ್ಕೊಂಡಿದ್ರೆ ಇರಲ್ಲ, 4 ಗಿಡ ಇದ್ದು 100 ರೂಪಾಯಿ ಸಂಪಾದನೆ ಮಾಡ್ಕೊಡ್ತವೆ ಅನ್ನೋ ದೃಷ್ಟಿಗಾರ ಇಡಬೇಕು. ಅದು ಫಸಲು ಬಿಟ್ಟಿದ್ಯೋ ಇಲ್ವೋ ಉಳಿಸ್ಕೊಂಡು ಗಿಡ ಉಳಿಸ್ ಮುಂದ್ವರ್ಷಕ್ಕಾದ್ರೂ ಅದು ಹೂ ಬಿಟ್ಟು ಕಾಯಿ ಆಗತ್ತೆ ಅಂತ. ಅಂದ್ರೆ ಅದರಲ್ಲೂ ಎಲ್ಲ ನೆರಳಿನ ಮರ ಎಲ್ಲ ನೋಡ್ಕೊಳ್ತಾ ಇರ್ಬೇಕಾಗತ್ತೆ. ಹೌದು ಸರ್, ಅದು ರೈತ ಅದ್ರೊಳಗಡೆ ಹೋದ್ಮೇಲೆ ನಾವು ವಾತಾವರಣ ಆಟೋಮೆಟಿಕ್ ಆಗಿ ರೈತನಿಗೆ ಗೊತ್ತಾಗಿ ಆಗುತ್ತೆ. ಮಳೆ ಶುರುವಾದ್ರೆ ಸ್ವಲ್ಪ ನೆರಳು ಕಡಿಮೆ ಮಾಡ್ಬೇಕಾಗತ್ತೆ. ನೆರಳು ಕೆಲವೊಂದು ಗಿಡಕ್ಕೆ ನೆರಳು ಇರಬೇಕು, ಕೆಲವೊಂದು ತಳಿಗೆ ನೆರಳು ಅವಶ್ಯಕತೆ ಇಲ್ಲ. ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ ಕಾಫಿ? ಇಳುವರಿ ಅಂತ ಅಂದ್ರೆ ನಾವು ಮನೆ ಬಳಕೆ ಮಾಡ್ಕೋತಿರೋದು ಸರ್, ನಾವೇನು ಮಾರ್ಕೆಟಿಗೆ ಹಾಕಲ್ಲ. ಪರವಾಗಿಲ್ಲ, ಮೊದಲು ಹುಳುಗಳ ಕಾಟ ಇಂಥವೇನಿಲ್ಲ, ಹುಳುಗಳ ಕಾಟ ಕೆಲವೊಂದ್ ಟೈಮಲ್ಲಿ ಇರ್ತವೆ. ಮಿನಿಮಮ್ ವರ್ಷಕ್ಕೆ ಎರಡ್ ಸ್ಪ್ರೇ ಮಾಡ್ಲೇಬೇಕು ಸರ್. ಗೊಬ್ಬರನು ಕೊಡ್ಬೇಕಾಗ, ಅತಿ ಹೆಚ್ಚು ಗೊಬ್ಬರನು ಕೊಡ್ಬೇಕು. ಅಂದ್ರೆ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಸೀಮೆ ಗೊಬ್ಬರನು ಕೊಡ್ತೀರಾ? ಸೀಮೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಎರಡನ್ನು ಕೊಡ್ತೀವಿ. ಎರಡು ವರ್ಷಕ್ಕೊಂದ್ ಸರಿ, ಮೂರು ವರ್ಷಕ್ಕೊಂದ್ ಸರಿ ಕೊಟ್ಟಿಗೆ ಗೊಬ್ಬರ ಕೊಡ್ತೀವಿ. ಮತ್ತೆ ವರ್ಷಕ್ಕೆ ಎರಡು ಟ್ರಿಪ್ ಗೊಬ್ಬರ ಹಾಕ್ಲೇಬೇಕು. ಸುಣ್ಣನು ಏನಾದ್ರು ಕೊಡ್ತೀರಾ ಯಾವಾಗಾದ್ರು? ಸ್ಟಾರ್ಟಿಂಗ್ ಈಗ ತರ್ಗೆಲ್ಲ ಒಣಗಿರುತ್ತೆ, ಅದು ಸಡನ್ನು ಕರಗಲ್ಲ. ಈ ಸುಣ್ಣ ಹಾಕಿದ್ರೆ ಆ ಸುಣ್ಣಕ್ಕೂ ನೀರಿಗೂ ಬಿದ್ದಾಗ ಕರ್ಗ ಸಾಧ್ಯತೆಗಳು ಇರ್ತಿತ್ತು. ತರ್ಗು ಅದು ಗೊಬ್ಬರ ಆಗುತ್ತೆ, ಅದು ಗೊಬ್ಬರ ಆಗುತ್ತೆ. ಈಗ ಹಂಗೆ ಬಿಟ್ರೆ ಪೇಪರ್ ನಂಗೆ ಆಗ್ಬಿಡುತ್ತೆ ಅದು, ಅದು ತರ್ಗು. ಹಂಗಾಗಿ ಸುಣ್ಣ ಸಿಂಪಡಣೆ ಮಾಡ್ತಿದ್ದೆ. ಅಂದ್ರೆ ನಿಮ್ದು ಜಮೀನು ಇಳಿಜಾರಾಗಿದೆಯಾ? ಹಿಂಗೆ ಇಲ್ಲ, ಲೆವೆಲ್ ಅಲ್ಲೇನು ಅಂತ ಮಣ್ಣು ಕೊಚ್ಚಣೆ ಆಗದ ಸಮಸ್ಯೆ ಇಲ್ಲ. ಇಲ್ಲ ಇಲ್ಲ, ನೀರು ಇಂಗುತ್ತೆ ಚೆನ್ನಾಗಿರುತ್ತೆ ಸರ್. ಹಂಗಾಗಿ ಬಸ್ತು ಹೋಗುತ್ತೆ, ಹೌದು, ನೀರೇನು ಬಹಳ ನಿಲ್ಲಲ್ಲ. ಹೌದು, ಇಳುವರಿ ಒಂಥರ ಹೂ ಮೇಲೆ ಡಿಪೆಂಡ್ ಆಗಿರುತ್ತೆ. ಹೂ ಚೆನ್ನಾಗಿ ಬಂತು, ಕಾಯಿ ಚೆನ್ನಾಗಿ. ಯಾವಾಗ ಇದು ಸೆಲೆಕ್ಷನ್ ಬರುತ್ತೆ ನಿಮಗೆ ಕೊಯ್ಲಿಗೆ? ಕೊಯ್ಲಿ ಮಾಮೂಲಿ ಡಿಸೆಂಬರ್ ಜನವರಿ ಟೈಮಲ್ಲೆಲ್ಲ ಕಟಾವ್ ಆಗಿರುತ್ತೆ ಸರ್. ನೀವು ಅಂದ್ರೆ ಹಣ್ಣೆ ಒಣಗಿಸ್ತೀರಾ ಹೇಗೆ? ಇಲ್ಲ, ನಮಗೆ ಬೇಕಾಗುವಷ್ಟು ಪಲ್ಪರ್ ಮಾಡಿಸ್ತೀವಿ. ಅಂದ್ರೆ ಬೆಳೆ ಮಾಡ್ಕೊಳ್ತೀರ? ಬೆಳೆ ಮಾಡಿಸ್ತೀವಿ. ಅದನ್ನೇ ಮಾಡೋರೆ ಬೇರೆ ಇದಾರೆ? ಹೇಗೆ ಮಿಷಿನ್ಗೆ ಹಾಕ್ತಿವಿ. ಅದು ಒಂದ್ ಬೂಸ್ಲು ಅಂತ ಅಂದ್ರೆ ಒಂದ್ 12-13 ಕೆಜಿದ್ ಒಂದು ಇದ್ ಮಾಡ್ತಾರೆ. ಅದ್ರ ಮುಖಾಂತರ ದುಡ್ಡು ತಾಂತಾರೆ, 70 ರೂಪಾಯಿ ಕಣ 80 ರೂಪಾಯಿ ಒಂದ್ ಬೂಸ್ಲಿಗೆ ಅಂತ ತಾಂತಾರೆ. ಅದನ್ನ ನೀವು ನಿಮ್ಮ ಮನೆ ಬಳಕೆಗೆ ಮಾತ್ರ ಮಾಡ್ಕೇತೀವಿ? ಜಾಸ್ತಿ ಆಯ್ತು ಅಂದ್ರೆ ಮಾರಾಟನು ಮಾಡ್ತೀವಿ. ಅವತ್ತಿನ ಮಾರ್ಕೆಟ್ ಏನಿರುತ್ತೆ ಆ ಮಾರ್ಕೆಟ್ಗೆ ಅನುಗುಣವಾಗಿ ಅವರು ಕಾಸು ಕೊಡ್ತಾರೆ. ಉಳಿದಿದ್ನ ಎಲ್ಲ ಮಾರಾಟ ಮಾಡ್ತೀವಿ ಸರ್. ಅಂದ್ರೆ ಪುಡಿ ಮಾಡ್ಕೊಳ್ತೀರ ನೀವು ಬೆಳೆ ಮಾಡ್ಕೊಂಡು? ನಾವೇ ಪುಡಿ ಮಾಡಿಸ್ಕೊಂಡ್ಬರ್ತೀವಿ. ಅದಕ್ಕೆಲ್ಲ ಬೆರೆಸ್ತಾರ ಮತ್ತೆ? ಮತ್ತೇನು ಬೆರೆಸ್ತಾರೆ ಅಂತ ನಮಗೆ ಗೊತ್ತಿಲ್ಲ ಸರ್. ಪ್ಯೂರ್ ಆಗಿ ಬಳಸ್ತೀರ? ಪ್ಯೂರ್ ಆಗಿ ಅಂತಂದ್ರೆ ಅದ್ರ ಸ್ಮೆಲ್ ಆ ತರ ಇರಲ್ಲ, ಹಂಗಾಗಿ ಒಂದ್ ಚಕೋರಿ ಪುಡಿನ ಏನೋ ಒಂದು ಯೂಸ್ ಮಾಡ್ತಾರೆ. ಚಕೋರಿ ಅಂತಾರೆ, ಒಳ್ಳೆ ಟೇಸ್ಟ್ ಚೆನ್ನಾಗಿರುತ್ತೆ, ಹೆಲ್ತ್ ಅಂತ ಹಾಳಾಗಲ್ಲ ಅನ್ನೋದು ಅವಾಗ್ಲಿಂದ ನಡೆದು ಬಂದಿದೆ. ಕಾಫಿ ಕುಡಿದ್ರೆ ಈ ಶೀತದ ವಾತಾವರಣಕ್ಕೆ ಒಳ್ಳೇದು, ಬಾಡಿಲಿ ಕೋಲ್ಡ್ ಇದ್ರೆ ಶೀತ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಕೊಡಗು ಅಂತಂದ್ರೆ ಕಾಫಿ ನಾಡು, ಕಾಫಿ ಬೆಳೀತಲೇ ಇರ್ತೀರಿ ನೀವು, ಬಳಸ್ತಾ ಇದ್ರಿ. ಹೌದು, ನೀವಂತೂ ಹೆಚ್ಚು ಗೊಬ್ಬರ ಕೀಟನಾಶಕ ಎಲ್ಲ ಬಳಸ್ತಲೇ ಬೆಳಿತೀರ? ಆಕ್ಚುಲಿ ಕೊಡ್ಲೇಬೇಕು ಸರ್, ಗಿಡ ಹೇಗಿದೆ ಅಂತ ಅದ್ರ ಗುಣಗಳನ್ನ ನೋಡ್ಕೊಂಡು ನಾವು ಪೋಷಣೆ ಮಾಡ್ಲೇಬೇಕಾಗುತ್ತೆ. ಇದು ಒಂದ್ ರೀತಿ ಬೆಂಬಲನೇ ನಿಮ್ಮ ಕೃಷಿಗೆ. ಹೌದು, ಕಾಫಿ. ಹೌದು, ಅದೇನು ಬರುತ್ತೆ ಕಷ್ಟಪಟ್ಟಷ್ಟು ಅದೇ ಇರುತ್ತೆ ಸರ್. ನಾವ್ ಯಾವಾಗ್ಲೂ ಮಾಡಕ್ ಹೋದ್ರೆ ಅದಕ್ಕೆ ಬೆಲೆ ಇರಲ್ಲ. ಹಂಗಾಗಿ ಹಸುಗಳು ಹಾಲು ಚೆನ್ನಾಗಿ ಕೊಡ್ತಾವ? ಹಸುಗಳು ಒಂದ್ 2 ಇತ್ತು, ಇವಾಗ ಎಲ್ಲ ಕಡಿಮೆ ಮಾಡಿದ್ವಿ, ಇವಾಗ ಒಂದೇ ಒಂದ್ ಐತೆ. ಮನೆ ಬಳಕೆಗೆ ಮಾಡ್ಕೊಂಡ್ರೆ? ಮನೆ ಬಳಕೆಗೆ ಮಾತ್ರ ಇಟ್ಕೊಂಡಿದ್ದು. ಮತ್ತೆ ಅದನ್ನ ಮಾರಾಟ ಮಾಡಲ್ಲ? ಇಲ್ಲ ಇಲ್ಲ. ನಿಮ್ಗೇನಂದ್ರೆ ಗೊಬ್ಬರ ಸಿಗುತ್ತೆ? ಗೊಬ್ಬರ ಸಿಗುತ್ತೆ, ಗಂಜು ಗಂಜು ಸಿಗುತ್ತೆ. ಅದು ಕರು ಹಾಕಿದ್ರೆ ನಿಮ್ಗೆ ಮತ್ತೆ ಲಾಭ ಇರುತ್ತೆ. ಒಟ್ಟಾರೆ ಹೇಗೆ ಅನ್ಸುತ್ತೆ ರವಿಕುಮಾರ್, ಕೃಷಿ ಲಾಭ ಅನ್ಸುತ್ತೆ? ಒಳ್ಳೇದು ಸರ್, ಆದ್ರೆ ಮಾರ್ಕೆಟಿಂಗು ವೇರಿಯೇಷನ್ ಇರ್ತಿತ್ತೆ. ಮಾರ್ಕೆಟ್ ಇಂದೇ ಸಮಸ್ಯೆ. ಇವಾಗ ನಾನು ಅದರಲ್ಲೇ ಸಂಪಾದನೆ ಮಾಡಿ ಜೀವನ ಮಾಡ್ತೀನಿ ಅಂತಲೂ ಬೆಳೆ ಮಾಡಂಗಿಲ್ಲ. ಇಲ್ಲ, ಅದು ಮಾರ್ಕೆಟೇ ಇರಲ್ಲ ಬೆಳೆ, ನಾವು ಬೆಳೆದಿದ್ದ ಬೆಳೆಗೆ ಬೆಲೆ ಐತೆ ಅಂತಲೂ ಮಾಡಂಗಿಲ್ಲ. ನಾವು ಮಾಡೋ ವೃತ್ತಿ ನಾವು ಮಾಡ್ಕೊಂಡು ಹೋಯ್ತಾ ಇರ್ಬೇಕು, ಅದೇ ಮುಖ್ಯ. ಹೌದು ಸರ್, ಕೃಷಿ ಮುಖ್ಯವಾಗಿ ನಮಗೊಂದು ಜೀವನ ಶೈಲಿ ಇದ್ದಂಗೆ. ಹೌದು ಸರ್, ಹೆಲ್ತ್ ಚೆನ್ನಾಗಿರುತ್ತೆ, ಆರೋಗ್ಯ ಚೆನ್ನಾಗಿ, ಬೆಳಗ್ಗೆ ಎದ್ದು ದನ ಕರ ಎಲ್ಲ ಕಟ್ಟಾಕಿ ಒಂದು ಓವರು ಸುತ್ತಾಡ್ಕೆ ಬಂದ್ರು ಮೈ ಫ್ರೀ ಇರ್ತಿತ್ತು, ಮನಸ್ಸಿಗೆ ನೆಮ್ಮದಿ. ಹೌದು, ತೋಟದಲ್ಲಿ ಜಮೀನಲ್ಲಿ ಗದ್ದೆಯಲ್ಲಿ ಓಡಾಡಿದ್ರೆ ಹೌದು, ಅದೇ ನಮಗೆ ನೆಮ್ಮದಿ ಕೊಡುವಂಥದ್ದು. ಸರ್, ನಿಮ್ಮ ವ್ಯವಸಾಯದಲ್ಲಿ ಯಾರ್ಯಾರು ಸಹಾಯ ಮಾಡ್ತಾರೆ ನಿಮಗೆ? ಸರ್, ನಾ ಇಲ್ಲ, ನಮಗೆ ಸಹಾಯ ಏನಿಲ್ಲ, ಏನಾದ್ರೂ ಸಹಾಯ ಬೇಕು ಅಂದ್ರೆ ಈಗ ಜೋಬಲ್ 1 ರೂಪಾಯಿ ದುಡ್ಡಿರಲ್ಲ, ಅದು ಆಕ್ಚುಲಿ ಹೇಳೋದು ಜೋಬಲ್ ದುಡ್ಡಿರಲ್ಲ, ಯಾರನ್ನ ನೆರೆಹೊರೆ ಹತ್ರ. ನಿಮ್ಮ ಕುಟುಂಬದವರು ವ್ಯವಸಾಯದಲ್ಲಿ ತೊಡಗ್ತಾರೆ? ಇಲ್ಲ, ನಮ್ಮ ಫ್ಯಾಮಿಲಿ ಎಲ್ಲ ವ್ಯವಸಾಯದಲ್ಲೇ ಇರೋದು. ಅಂದ್ರೆ ಇದು ಸಸಿ ನಾಟಿ ಮಾಡುವಾಗ ಕಳೆ ತೆಗೆದು ಇಂತಕ್ಕೆಲ್ಲ ಬರ್ತಾರೆ? ಬರ್ತಾರೆ ಬರ್ತಾರೆ. ಅದೊಂದು ಚೆನ್ನಾಗಿ ಅನ್ಸುತ್ತೆ. ಹೌದು ಸರ್, ಎಲ್ಲ ಒಟ್ಟಾಗಿ, ಎಲ್ಲ ಒಟ್ಟಾಗಿ ಒಂದು ಹಬ್ಬದ ರೀತಿ ಕಾಣಿಸ್ತಾ ಇರ್ತೈತೆ. ಕೆಲಸ ಮಾಡ ದುಡ್ಡು ಎಷ್ಟಾರ ಆಗ್ಲಿ, ಬೆಳೆ ಮುಂದೆ ದುಡ್ಡು ಆಗುತ್ತೆ ಇಲ್ಲೋ ಅನ್ನೋದು ಗೊತ್ತಿಲ್ಲ, ಅವತ್ತಿನ ದಿವಸ ಖುಷಿ ಇರ್ತೈತೆ, ಒಟ್ಟಾರೆ ತೃಪ್ತಿ ಕಾಣ್ತಾ ಇದ್ದಾರೆ. ಹೌದು. ರವಿಕುಮಾರ್, ನಿಮ್ಮ ಕೃಷಿ ಅನುಭವಗಳನ್ನ ಬೇರೆ ರೈತರು ಕೂಡ ಕೇಳಿ ತಿಳ್ಕೋಬೇಕು ಅಂದ್ರೆ ನಿಮ್ಮ ಮೊಬೈಲ್ ನಂಬರ್ ಏನು? 7483845177. ನಿಮ್ಮ ದೂರವಾಣಿ ಸಂಖ್ಯೆನ ನಾನು ಒಂದ್ಸರಿ ಹೇಳ್ತೀನಿ ಕೇಳಿದ್ರೆ. ಸೋಮಾರಪೇಟೆ ತಾಲೂಕು ಕೂಡ್ಲೂರಿನ ರವಿಕುಮಾರ್ ಅವರ ಜೊತೆ ಮಾತನಾಡಿ ಅವರ ಕೃಷಿ ಅನುಭವಗಳನ್ನು ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 7484845177. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 7484845177. ತುಂಬ ಸಂತೋಷ ರವಿಕುಮಾರ್, ನಿಮ್ಮ ಕೃಷಿ ಅನುಭವಗಳನ್ನು ನಮ್ಮ ಜೊತೆಯಲ್ಲಿ ಹಂಚಿಕೊಂಡಿದ್ದೀರ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳುವ ಕೃಷಿ ಮಾಹಿತಿ. ಪೀಡನಾಶಕಗಳನ್ನು ನಾವು ಸುರಕ್ಷಿತವಾಗಿ ಬಳಕೆ ಮಾಡ್ಕೋಬೇಕಾಗತ್ತೆ. ಪೀಡನಾಶಕಗಳನ್ನು ಆಹಾರ ಪದಾರ್ಥಗಳ ಜೊತೆಗೆ ಶೇಖರಣೆ ಮಾಡಬಾರ್ದು. ಮಕ್ಕಳ ಕೈಗೆ ಅವು ಸಿಗೋ ಹಾಗೆ ಇಡಬಾರ್ದು. ಬಳಸಿ ಉಳಿದಂಥ ಕೀಟನಾಶಕಗಳನ್ನು ಅದೇ ಡಬ್ಬಿ ಅಥವಾ ಬಾಟ್ಲಿಯಲ್ಲಿ ಹಾಕಿಡಬೇಕಾಗತ್ತೆ. ಸಿಂಪರಣ ದ್ರಾವಣ ತಯಾರಿಕೆಗೆ ಬಂದರೆ ರಾಸಾಯನಿಕವನ್ನು ಬಳಸೋದಕ್ಕಿಂತ ಮುಂಚೆ ಉಪಯೋಗಿಸುವಂಥ ವಿಧಾನದ ಬಗ್ಗೆ ಮಾಹಿತಿಯನ್ನು ಓದಿ ತಿಳ್ಕೋಬೇಕು. ಕೀಟನಾಶಕ ದ್ರಾವಣವನ್ನು ಬರಿಗೈಯಿಂದ ಮುಟ್ಟಬಾರ್ದು. ರಾಸಾಯನಿಕಗಳನ್ನು ನೀರಿನಲ್ಲಿ ಬೆರೆಸೋದಕ್ಕೆ ಪ್ರತ್ಯೇಕವಾದಂಥ ಬಕೀಟು ಅಥವಾ ಡ್ರಮ್ಗಳನ್ನು ಬಳಸ್ಕೋಬೇಕಾಗತ್ತೆ. ಸಿಂಪರಣೆಯನ್ನು ಬೆಳಗ್ಗೆ ಅಥವಾ ಸಾಯಂಕಾಲದ ಸಮಯದಲ್ಲಿ ಮಾಡೋದು ಒಳ್ಳೆಯದು. ಚಿಕ್ಕ ಮಕ್ಕಳು, ಮೈಮೇಲೆ ಗಾಯ ಇರುವಂಥವರು ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇರೋರು ಸಿಂಪರಣೆಯನ್ನು ಮಾಡಬಾರ್ದು. ಮೈಮೇಲೆ ರಾಸಾಯನಿಕ ಬೀಳದ ಹಾಗೆ ಸಿಂಪರಣೆಯನ್ನು ಮಾಡಬೇಕಾಗತ್ತೆ. ನಾಜಲ್ಲೂ ಕಟ್ಕೊಂಡ್ರೆ ಬಾಯಿಂದ ಊದಿ ಸರಿಪಡಿಸೋದಕ್ಕೆ ಪ್ರಯತ್ನಿಸಬಾರ್ದು. ಸಂಪೂರ್ಣವಾಗಿ ಮೈ ಮುಚ್ಚೋ ಹಾಗೆ ಬಟ್ಟೆಯನ್ನು ಹಾಕೋಬೇಕಾಗತ್ತೆ. ಕನ್ನಡಕವನ್ನು ಧರಿಸಬೇಕಾಗತ್ತೆ. ಕೈಚೀಲಗಳು ಮತ್ತು ಬೂಟ್ಗಳನ್ನು ಧರಿಸಬೇಕಾಗತ್ತೆ. ಸಿಂಪರಣೆ ಮಾಡುವಾಗ ಟೀ ಕಾಫಿ ಕುಡಿಯೋದು, ಎಲೆ ಅಡಿಕೆಯನ್ನು ಸೇವನೆ ಮಾಡೋದು, ಆಹಾರ ಸೇವನೆಯನ್ನು ಮಾಡೋದನ್ನು ಮಾಡಬಾರ್ದು. ಸಿಂಪರಣೆ ನಂತರ ಸಿಂಪರಣಾ ಉಪಕರಣಗಳನ್ನು ನೀರನ್ನು ಉಪಯೋಗಿಸಿ ತೊಳೆದಿಡಬೇಕಾಗತ್ತೆ. ಬಾವಿನಲ್ಲಿ ಅಥವಾ ಕೆರೆಕಟ್ಟಿನಲ್ಲಿ ಅಥವಾ ನಾಲಿನಲ್ಲಿ ತೊಳಿಬಾರ್ದು. ಖಾಲಿ ಪೀಡನಾಶಕ ಡಬ್ಬ ಅಥವಾ ಬಾಟ್ಲಿಗಳನ್ನು ಜಜ್ಜಿ ಮಣ್ಣಲ್ಲಿ ಮುಚ್ಚಬೇಕಾಗತ್ತೆ. ಬಳಸಿ ಉಳಿದಂಥ ಸಿಂಪರಣಾ ದ್ರಾವಣವನ್ನು ಶೇಖರಿಸಿ ಇಡಬಾರ್ದು. ಸಿಂಪರಣೆ ನಂತರ ಚೆನ್ನಾಗಿ ಸ್ನಾನ ಮಾಡಬೇಕು, ಬಟ್ಟೆಯನ್ನು ಬದಲಾವಣೆ ಮಾಡಬೇಕು. ಸಿಂಪರಣೆ ಮಾಡಿದಂಥ ಪ್ರದೇಶದಲ್ಲಿ ಜಾನುವಾರುಗಳನ್ನು ಮೇಯೋದಕ್ಕೆ ಬಿಡಬಾರ್ದು. ಸಿಂಪಡಿಸಿದ ಯಾವುದೇ ಪದಾರ್ಥಗಳನ್ನು ಸುರಕ್ಷಿತ ಅವಧಿ ಮುಗಿಯೋವರೆಗೂ ಕೂಡ ಸೇವನೆ ಮಾಡೋದಕ್ಕೆ ಬಿಡಬಾರ್ದು. ಅಂದರೆ ಸಿಂಪರಣೆ ನಂತರ ಕನಿಷ್ಠ 10-12 ದಿನದವರೆಗೆ ಬೆಳೆಯನ್ನು ಕಟಾವು ಮಾಡಬಾರ್ದು ಮತ್ತು ಹಣ್ಣು ಕಾಯಿಗಳನ್ನು ಕೀಳಬಾರ್ದು. ಇನ್ನು ಮೈ ಮೇಲೆ ಅಥವಾ ಕಣ್ಣಿಗೇನಾದರೂ ರಾಸಾಯನಿಕ ಬಿದ್ದರೆ ತಕ್ಷಣ ಸಾಕಷ್ಟು ನೀರನ್ನು ಬಳಸಿ ತೊಳಿಬೇಕಾಗತ್ತೆ. ಅಥವಾ ಆಕಸ್ಮಿಕವಾಗಿ ಸೇವನೆ ಆಗಿದ್ದರೆ ತಕ್ಷಣ ವಾಂತಿ ಮಾಡಿಸ್ಬೇಕು. ಆನಂತರ ರೋಗಿಯನ್ನು ವೈದ್ಯರ ಬಳಿಗೆ ಕರ್ಕೊಂಡೋಗಬೇಕಾಗತ್ತೆ. ರಾಸಾಯನಿಕದ ಡಬ್ಬ ಅಥವಾ ಬಾಟ್ಲನ್ನು ವೈದ್ಯರಿಗೆ ತೋರಿಸಿ ಸೂಕ್ತ ಚಿಕಿತ್ಸೆಯನ್ನು ಪಡ್ಕೋಬೇಕು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ಅಥವಾ ರೈತ ಸಹಾಯವಾಣಿ ಉಚಿತ ದೂರವಾಣಿ ಸಂಖ್ಯೆ 1800-425-3553 ಕ್ಕೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೋಬಹುದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಯಾರೇ ಕೂಗಾಡಲಿ, ಯಾರೇ ಹೋರಾಡಲಿ, RCF ಸುಫಲ ನಿನಗೆ ಸಾಟಿ ಇಲ್ಲ. ಏನ್ ರಮಣ ಇಷ್ಟೊಂದು ಖುಷಿಯಾಗಿದ್ಯಾ? ಬಂಪರ್ ಬೆಳೆ ಬಂತು ಅಂತ್ಲ. ನನ್ನ ಹೊಲದ ಬಂಪರ್ ಇಳುವರಿ ಗುಟ್ಟು RCF ನ ಸುಫಲ 15-15-15 ಅದೇ ಗುಣಮಟ್ಟ, ಅತ್ಯಧಿಕ ಇಳುವರಿ. RCF ನ ಸುಫಲ 15-15-15 ಈಗ ಭಾರತ್ NPK 15-15-15 ಹೊಸ ಚೀಲದಲ್ಲಿ ಲಭ್ಯ. ನೋಡ್ ಶಿವಣ್ಣ, ಗೊಬ್ಬರ ಖರೀದಿಸುವಾಗ RCF ನ ಚಿಹ್ನೆ ಮತ್ತು ಹೆಸರನ್ನ ಖಾತ್ರಿ ಪಡಿಸ್ಕೊಳ್ಳೋಣ, ಮರಿಬೇಡ. ಭೂಮಿಯಲ್ಲಿ ಬಂಗಾರ ಬೆಳೆಯುವ ಅವಕಾಶ ಕಳ್ಕೊಳ್ಬೇಡ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು, ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 500 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲ ಒಂದಕ್ಕೆ ಅರಬಿಕ ಪಾರ್ಚ್ಮೆಂಟ್ 15,400 ರೂಪಾಯಿಂದ 15,500 ರೂಪಾಯಿ, ಅರಬಿಕ ಚೆರಿ 7,900 ರೂಪಾಯಿಂದ 8,100 ರೂಪಾಯಿ, ರೊಬೆಸ್ಟಾ ಪಾರ್ಚ್ಮೆಂಟ್ 10,600 ರೂಪಾಯಿಂದ 10,900 ರೂಪಾಯಿ, ರೊಬೆಸ್ಟಾ ಚೆರಿ 6,400 ರೂಪಾಯಿಂದ 6,700 ರೂಪಾಯಿ. ಇನ್ನು ನಾಳಿನ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತು ಮಾಹಿತಿ. ಬಳಿಕ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿಯನ್ನ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ ನಿಧನ ಸುದ್ದಿ. ಮೂನಾಡು ಎಂಬಾಡಗ ನಿವಾಸಿ ಕಾಟೆರ ಪೌತಿ ಗಣಪತಿ ಎಂಗಡಪೊಣ್ಣು ಅಮ್ಮವ ಐಂಗ ಇಂದು ಮರಣಪಟ್ಟಿತು. ಕಾಟೆರ ಸುರೇಶ್ ಬಿಂಜ ಹರೀಶ್ ಎಂಗಡ ಅವ್ವ 97 ಬಯತ್ರ ಕಾಟೆರ ಅಮ್ಮವ ಎಂಗಡ ತಾಮನೆ ನುಚ್ಚಿಮಣಿಯಂಡ ಆಕಿರಿ ಕಾರ್ಯ ನಾಳೆ ಎಂಬಾಡಗತ್ತುಳ ಕಾಟೆರ ಒಕ್ಕ ತುಟುಂಗಳತ್ತು ನಡಪ. ಹುಣಸೂರು ಯಾಲಕ್ಕಿ ಕಟ್ಟೆಲು ವಾಸೈಂಜ ಪೌತಿ ಕೊಟ್ಟಂಗಡ ಕುಶಾಲಪ್ಪ ಎಂಗಡ ಪೊಣ್ಣು ಶತಾಯುಷಿ ಕೊಟ್ಟಂಗಡ ಸೀತಮ್ಮ ಎಂಗ ಇಂದು ಮರಣಪಟ್ಟಿತ್ತು. ಕೊಟ್ಟಂಗಡ ಮಾಚಯ್ಯ ಗಾಂಧಿ ಎಂಗಡ ಅವ್ವ 101 ಬಯತ್ರ ಸೀತಮ್ಮ ಎಂಗಡ ತಾಮನೆ ಬಿಶೆಟ್ಟಿಗೇರಿ ಕರ್ತಮಡ. ಆಕಿರಿ ಕಾರ್ಯ ನಾಳೆ 12 ಗಂಟೆಗೆ ಯಾಲಕ್ಕಿ ಕಟ್ಟೆಲುಳ ಎಂಗಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜಂಪಿ ಪ್ರಾಯೋಜಕರು ಎರಿಕೇರಿ ಪ್ರಸನ್ನ, ಮಾಲೀಕರು ಏರ್ಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್ ಜಂಪೆನವರ. ಯುವಜನಾಂಗ ಮಾದಕ ವಸ್ತು ಸೇವನೆಯಂತ ಕೆಟ್ಟ ಚಟಗಳಿಗೆ ಬಲಿಯಾಗಿ ಅಮೂಲ್ಯವಾದ ಜೀವನ ಹಾಳು ಮಾಡ್ಕೊಳ್ಳದೆ ಸಮಾಜದಲ್ಲಿ ಒಳ್ಳೆ ನಾಗರಿಕರಾಗಿ ಬದುಕು ಕೂತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ನು ಹೇಳ್ದು. ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಪೊಲೀಸ್ ಇಲಾಖೆ ಸೇರಿದಂಗೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಮಡಿಕೇರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸಭಾಬಾಡಿಯಲ್ಲಿ ಇಂದು ನಡೆದ ಅಂತಾರಾಷ್ಟೀಯ ಮಾದಕ ವಸ್ತುಗಳ ದುರುಪಯೋಗ ಮತ್ತು ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವು ಮಾತಾಡಿದವು. ಸ್ನೇಹಿತರ ಒತ್ತಾಯ, ಗೆಳೆಯರೊಟ್ಟಿಗೆ ಸೇರಕು ತೇಳುವ ಭಾವನೆ, ಮನೆ ವಾತಾವರಣ, ಹಿಂಗೆ ಸುಮಾರು ಕಾರಣಗಳಿಗಾಗಿ ಯುವಜನತೆ ಮಾದಕ ವಸ್ತುಗಳ ದಾಸರಾದ ವ್ಯತೆಯೂ ಹೇಳಿದವು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಕೆಬಿ ಪ್ರಸಾದ್ ಅವರು ಮಾತಾಡಿ ಯುವಕರಲ್ಲಿ, ಮಕ್ಕಳಲ್ಲಿ, ವಯಸ್ಕರಲ್ಲಿ ಮಾದಕ ವಸ್ತು ಮತ್ತೆ ಮಾನವ ಕಳ್ಳ ಸಾಗಾಣಿಕೆ ಹೆಚ್ಚಿಸಿದ್ದು ದೇಶದ ಆರ್ಥಿಕ ಮತ್ತು ಸಾಮಾಜಿಕ ವ್ಯವಸ್ಥೆನ ಮೇಲೆ ತೀವ್ರ ಕೆಟ್ಟ ಪರಿಣಾಮ ಬೀರ್ತುಟ್ಟು ಇದನ್ನ ಇಲ್ಲದಂಗೆ ಮಾಡುದು ಎಲ್ಲವರ ಜವಾಬ್ದಾರಿ ತಾವು ಹೇಳಿದವು. ಈ ಸಂದರ್ಭ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಎಂಎ ನಿರಂಜನ್, ಮನೋವೈದ್ಯರಾದ ಡಾಕ್ಟರ್ ಡೇವಿನ್ ಲಿನೇಕರ್ ಕರ್ಕಡ, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಪಾಲಾಕ್ಷ ಸೇರಿದಂಗೆ ಮುಖ್ಯಪಟ್ಟವು ಹಾಜರಿದ್ದವು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಒಕ್ಕಲಿಗರ ಸಂಘ ಮತ್ತು ಕೊಡಗು ಗೌಡ ಸಮಾಜಗಳ ಕೂಡುಕೂಟಲ್ಲಿ ನಾಡಪ್ರಭು ಆದರ್ಶ ಆಡಳಿತಗಾರ ಕೆಂಪೇಗೌಡರ ಜಯಂತಿ ಇದೇ 27 ತೆರೆ ನಾಳೆ ಬೆಳಿಗ್ಗೆ 10:30 ಗಂಟೆಗೆ ಮಡಿಕೇರಿನ ಕೊಡಗು ಗೌಡ ಸಮಾಜದಲ್ಲಿ ನಡೆದಿದೆ. ಸಣ್ಣ ನೀರಾವರಿ, ವಿಜ್ಞಾನ ಮತ್ತು ತಂತ್ರಜ್ಞಾನ ಹಂಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು, ಶಾಸಕರಾದ ಡಾಕ್ಟರ್ ಮಂತರಗೌಡ, ಎಎಸ್ ಪೊನ್ನಣ್ಣ, ಸಂಸದರಾದ ಪ್ರತಾಪ್ ಸಿಂಹ, ಜಿಲ್ಲಾಧಿಕಾರಿ ವೆಂಕಟರಾಜ ಸೇರಿದಂಗೆ ಜನಪ್ರತಿನಿಧಿಗ ಅಧಿಕಾರಿಗ ಸೇರಿದಂಗೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವೆ. ಗ್ರಾಹಕರ ವ್ಯಾಜ್ಯಗಳನ್ನ ಬೇಗ ಆಗಿ ಇತ್ಯರ್ಥ ಮಾಡುವ ನಿಟ್ಟಿನಲ್ಲಿ ಜುಲೈ 8 ಲೋಕ ಅದಾಲತ್ ನಡೆದಿದೆ. ಆ ದಿನ ಸಂಬಂಧಪಟ್ಟವು ಇತ್ಯರ್ಥಕ್ಕೆ ಬಾಕಿ ಇರುವ ಪ್ರಕರಣಗಳನ್ನ ಗುರುತಿಸಿಕೊಂಡು ಇತ್ಯರ್ಥಪಡಿಸಿಕೊಳ್ಳುವಂಗೆ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಸಹಾಯಕ ಆಡಳಿತಾಧಿಕಾರಿ ಹಂಗೆ ಸಹಾಯಕ ರಿಜಿಸ್ಟ್ರಾರ್ ಅವರು ತಿಳಿಸೇಳು. ಕೊಡಗು ಜಿಲ್ಲೆಯಲ್ಲಿ ಇಂದು ಬೆಳಗ್ಗೆಗೆ ಅಕ್ಕೇರಿಯಾದಂಗೆ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಸರಾಸರಿ 5.58 ಮಿಲಿಮೀಟರ್ ಮಳೆಯಾಯಿತು. ಕಳೆದ ವರ್ಷ ಇದೇ ದಿನ 36.38 ಮಿಲಿಮೀಟರ್ ಮಳೆಯಾಗಿತ್ತು. ಜನವರಿಯಿಂದ ಇಲ್ಲಿ ಮುಟ್ಟ 263.85 ಮಿಲಿಮೀಟರ್ ಮಳೆಯಾದರೆ ಕಳೆದ ವರ್ಷ ಇದೇ ಅವಧಿಯಲ್ಲಿ 611.39 ಮಿಲಿಮೀಟರ್ ಮಳೆ ದಾಖಲಾಗಿತ್ತು. ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಸ್ ಬೋಸರಾಜು ಇದೇ 27 ತೆರೆ ನಾಳೆ ಕೊಡಗು ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಹಮ್ಮಿಕೊಂಡಳು. ನಾಳೆ ಬೆಳಗ್ಗೆ ತಲಕಾವೇರಿಗೆ ಭೇಟಿ ಕೊಟ್ಟವೆ ಮತ್ತೆ ಮಡಿಕೇರಿಯಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮ ಮತ್ತೆ ಕೊಡಗು ಜಿಲ್ಲಾ ಪಂಚಾಯತ್ ಸಭಾಬಾಡಿಯಲ್ಲಿ ನಡೆಯುವ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಭಾಗವಹಿಸುವೆ ಸಚಿವರ ಆಪ್ತ ಕಾರ್ಯದರ್ಶಿಯವು ತಿಳಿಸೇಳು.

ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಅಪಘಾತದ ಕಾರಣ ಅರಿವಕ್ಕೆ ತಜ್ಞಗಣ ಸಮಿತಿ ರಚನೆ. ವಿದ್ಯಾರ್ಥಿಯ ತಂಗಳ ಭವಿಷ್ಯತ್ನ ರೂಪಿಸಿಡುವಕ್ಕೆ ನಲ್ಲರಿಕೆಯಲ್ಲಿ ಜೀವನ ನಡೆದುಕೊಂಡು ಪೊಲೀಸ್ ವರಿಷ್ಠಾಧಿಕಾರಿ ರಾಮರಾಜನ್. ಸುದ್ದಿ ವಿವರ, ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇಲಿ ನಡೆದುಕೊಳ್ಳನತ್ತ ಅಪಘಾತದ ಸೂಕ್ಷ್ಮ ಪಿಂಜ ಕಾರಣತ್ನ ಅರಿವಕ್ಕೆ ಇಂದು ವಿಧಾನಸೌಧದಲ್ಲಿ ಕೃಷಿ ಸಚಿವಾಂಗಡ ಕೊರವ ಕರಿಕೆಯಲ್ಲಿ ಸಭೆ ನಡೆದಿತ್ತು. ಅಪಘಾತ ಏರೆ ಸಂಖ್ಯೆಯಲ್ಲಿ ಆಯನೊಳಗೆ ಕಾರಣ ಅಂತ ಪಿಂಜ ರಸ್ತೆ ನಿರ್ಮಾಣ ಮಾಡುವ ಸಂದರ್ಭ ಆಯ್ತುಳ್ಳ ಲೋಪದೋಷತ್ನ ಪರಿಶೀಲನೆ ಮಾಡೋಕೆ ಉನ್ನತ ಮಟ್ಟದ ತಜ್ಞಗಡ ಸಮಿತಿ ರಚನೆ ಮಾಡಿಚಿ. ಅವೈಜ್ಞಾನಿಕನ ಬೈಪಾಸ್ ರಸ್ತೆ ಮಾಡಿದಲ್ಲದೆ ಲೈಟ್ ವ್ಯವಸ್ಥೆ ಇಲ್ಲತ್ತದೆ, ಸಂಪರ್ಕ ರಸ್ತೆಯನ್ನು ಸರಿಯಾಯಿತು ನಿರ್ವಹಣೆ ಮಾಡುತ್ತೆ ಉಳ್ಳದ ಕಾರಣ ಆಯ್ತಿಕೊಂದು ಸಭೆಯಲ್ಲಿ ಕೂಡಿಯಾಡಿದ ಸಂಸದಂಗ ಶಾಸಕಂಗ ಅಭಿಪ್ರಾಯಪಟ್ಟಿತು. ಈ ಸಭೆಯಲ್ಲಿ ರಾಜ್ಯ ಪಿಂಜ ರಾಷ್ಟ್ರ ಹೆದ್ದಾರಿಕೆ ಕೂಡನ ಅಲ್ಲದೆ ಲೋಕೋಪಯೋಗಿ ಇಲಾಖೆಯ ಎಲ್ಲ ಅಧಿಕಾರಿಯ ಕೂಡಿಯಾಡಿ ತಿಂಜತ್ತು. ಇಂದೇತ್ರ ಯುವಜನಾಂಗ ಬಾಂಡತ ಚಾಲನ ಪಡ್ಚಂಡು ಜೀವನತ್ನ ಪಾಳು ಮಾಡಿ ಬದಲು ಸಮಾಜದಲ್ಲಿ ನಲ್ಲ ವ್ಯಕ್ತಿಗಳಾಯ್ತು ಬದುಕು ನಡ್ತೊಂಡು